ಮೆಣಸಿಕಾಯಿ ಬೆಳೀತಾ ಇರೋದು ಸೀಡ್ಸ್ಗೋಸ್ಕರ ಅಥವಾ ಮೆಣಸಿಕಾಯಿ ಮಾರೋದಕ್ಕೆ ಬೆಳಿತೀವಿ. ಸೀಡ್ಸ್ ಬೇರೆ ಇರೋದು, ಸೀಡ್ಸ್ ಬೇರೆ ಮೆಸ್ ಹಾಕಿ ಒಳಗೆ ಮಾಡ್ತೀವಿ. ಇದನ್ನ ಹಾಕಿ ಹೊರಗೆ ಬೇರೆ ಆಗ ಡ್ರಿಪ್ ಹಾಕಿ ಇವನ್ನ ಮಾರೋದು ಮಾಡ್ತೀವಿ ರೀ. ಅಂದರೆ ಒಟ್ಟಾರೆಯಾಗಿ ನೀವು ತರಕಾರಿ ಬೆಳೆಗಳನ್ನೇ ಬೆಳಿತೀರಿ? ಬೆಳಿತೀವಿ ರೀ ತರಕಾರಿ. ಬೆಳಿತೀವಿ ತರಕಾರಿ ಬೆಳೆಗಳಲ್ಲಿ ಮೆಣಸಿನ್ಕಾಯಿ ಬೆಳಿತೀರಿ? ಮೆಣಸಿನ್ಕಾಯಿ ಬೀಜದ್ದು ಬೀಜದ್ದು ಮಾಡ್ತೀರಿ, ಸೀಡ್ಸು ಮಾಡ್ತೀರಿ, ಮತ್ತು ಟೊಮಾಟೊ ಮಾಡ್ತೀವಿ. ಟೊಮಾಟೊ ಮಾಡ್ತೀರಿ, ಟೊಮಾಟೊ ಸೀಡ್ಸಿಗೆ ಅಥವಾ ಸೀಡ್ಸ್ ರೀ ಅದು? ಹ್ಞೂ. ಮತ್ತು ಟೊಮಾಟೊ ಸೀಡ್ಸ್ ರೀ, ಕಲ್ಲಂಗಡಿ ಸೀಡ್ಸ್ ರೀ, ಕಲ್ಲಂಗಡಿ ಸೀಡ್ಸು. ಹ್ಞೂ ರೀ. ಬೇರೆ ಏನು ಬೆಳಿತೀರಿ? ಬೇರೆ ಇದಾರೆ ಮತ್ತೆ ಇವನ್ನ ಈಗ ನಿಮಗೆ ಬೇಕಾಗುವಂಥ ಊಟಕ್ಕೆ ಅವನ್ನೆಲ್ಲ ಜೋಳ ಹಾಕ್ತೀವಿ ರೀ. ಜೋಳ ಮಾಡ್ಕೊತೀವಿ, ಒಂದು ಸ್ವಲ್ಪ ಗೋಧಿ ಹಾಕ್ತೀವಿ, ನೀರಾವರಿ ಗೋಧಿ ಮಾಡ್ಕೊತೀವಿ. ಮತ್ತು ತರಕಾರಿ ನಮ್ಮ ಮನೆಗೆ ಬೇಕಾದಷ್ಟು ಅಲ್ಲೇ ಮನೆ ಮುಂದೆ ಒಂದಿಷ್ಟು ಹಚ್ಕೊಂಬಿಡ್ತೀವಿ ರೀ. ತರಕಾರಿ ಬದನೆಕಾಯಿ ಮತ್ತು ಚವಳಿಗೆ ಒಂದಿಷ್ಟು ಇವನ್ನ ಮಾಡ್ಕೊತೀವಿ ರೀ. ಟೊಮಾಟೊ ಬೇರೆನ ಹಾಕೊಂತೀವಿ ರೀ. ಮನೆಗೆ ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಆಹಾರ ಏನು? ಜೋಳದ ಊಟನ? ಹಾಂ, ಜೋಳ ರೀ. ಜೋಳ, ಅಕ್ಕಿನ, ಅಕ್ಕಿ ಇವು ರೀ. ಪ್ಯಾಕೆಟ್ ತೊಗೊಂಬರ್ತೀವಿ ರೀ, 25 ಕೆಜಿ ರೀ. ಒಂದು ಪ್ಯಾಕೆಟ್ ಆದರೆ ಒಂದು ತಿಂಗಳ ಮೇಲೆ ಹಾಕೋ ರೀ. ರಾಗಿ, ನವಣಿ? ರಾಗಿ ಇಲ್ಲ ರೀ. ನವಣಿ, ನವಣಿ ಈ ಬೆಳೆದ ಕಡಿಮೆ ಆಗಿಬಿಡುತ್ತೆ ರೀ. ಅದನ್ನು ಮೊದಲು ಊಟ ಮಾಡ್ತೀವಿ. ಮೊದಲು ಉಂಡೂರಿ ನಾವು, ನವಣಿ ಅನ್ನ ಹಾಲು ಹೇಗೆ ಉಂಡೂರಿ ನಾವು ಸಣ್ಣದಾಗ. ಬರಗು? ಹಾಂ, ಬರಗು ರೀ. ಶಾವಿ, ಶಾವಿ ಅಂತ ಬರ್ತದೆ ಅದು. ಅಗ್ದಿ ಭಾರಿ ಮಿದುರಿ ಅದ, ಬೆಳಗ ಅದನ್ನೆಲ್ಲ ಕುಟ್ಟಿಗಿಟ್ಟು ಮಾಡಿಬಿಟ್ರೆ ಏನು ಅಕ್ಕಿನೇ ಹೇಳ್ಬೇಡ್ರಿ. ಮಜ್ಜಿಗೆ ಸಾರು ನೀವು ಶಾವಿ ಹಣ್ಣು ಅಂದ್ರೆ ನಾವು ಫಸ್ಟಲ್ಲಿ ಶಾವಿ ಅಕ್ಕಿನ ಹೆಚ್ಚು ಬೆಳೆದಿದ್ದು ರೀ. ಎಲ್ಲಿ? ಅಲ್ಲಿ ನಮ್ಮಲ್ಲಿ. ನಿಮ್ಮಲ್ಲಿ? ಹ್ಞೂ ರೀ. ಇಲ್ಲಿ ಬಂದಾಗ ಅದೆಲ್ಲ ಇಲ್ಲ, ಇಲ್ಲಿ ಬಂದಿಂದಲ್ರಿ. ಇಲ್ಲಿ ಬಂದಿನ ಜೋಡ್ರಿ. ಇವು ಅಕ್ಕಿ ಅನ್ರಿ, ಇವು ಟೊಮಾಟಿ ಸಾರು ರೀ, ಬ್ಯಾಳಿ ಸಾರು. ಅಂದರೆ ನೀವು ಎಷ್ಟು ವಯಸ್ಸಿನವರೆಗೂ ಸಾಮೆ ನವಣಿ ಅಂಥದ್ದು ಊಟ ಮಾಡ್ರಿ? ನಾವೊಂದು 25 ವರ್ಷ ತನ ಉಂಡಿವಿ ನೋಡ್ರಿ. ಆಗ ಇವು ರೇಷನ್ ಅಕ್ಕಿನ ಇದ್ದಿದ್ದಿಲ್ಲ, ಯಾವ ಇದಿಲ್ಲ ರೀ. ಆಗ ಶಾವಿ ಅನ್ನ, ನವಣಿ ಅನ್ರಿ. ನಮ್ಮ ಅವರೆಲ್ಲ ಕುಟ್ಟು ಕುಟ್ಟು ಒಂದು ದೊಡ್ಡ ಇದಕ್ಕೆ ತುಂಬಿಟ್ಟು ಬಿಡ್ರಿ ಅವರು. ಅದನ್ನ ಈ ಹುಣ್ಚಿ ತಕ್ಕಂದ ಇದ್ರಿ, ಹುಣ್ಚಿಕಾಯ್ದು ಇದನ್ನ ಹಾಕ್ಬಿಡ್ರಿ. ನಮ್ಮ ಗಿಡ ಇದ್ರೆ ಹುಣ್ಚಿ ಗಿಡ, ಆ ಹುಣ್ಚಿ ತಕ್ಕ ಹಾಕೋರಿ ಅವ್ರು. ಒಂದು ವರ್ಷ ತನ ಬರುದ್ರೆ ಅದು ಅದನ್ನೇ ಹಾಕ್ತಿದ್ರು ತಿನ್ನಕ್ರೆ. ಹುಣ್ಚೆಣ್ಣಿಂದ್ರಿ? ಹುಣ್ಚೆಣ್ಣಿ. ಹ್ಞೂ ರೀ. ಕಾಯಿ ರುಬ್ಬಿ ಹಾಕ್ತಾರಲ್ರಿ, ಹುಣ್ಚೆಂಟ ಉಪ್ಪಿನಕಾಯಿ ಟೈಪ್ ರೀ. ಹುಣ್ಚಿ ಚಟ್ನಿ? ಹ್ಞೂ ರೀ, ಹುಣ್ಚಿ ಚಟ್ನಿ. ಓಹೋಹೋ, ಹುಣ್ಚಿ ಚಟ್ನಿ ಅನ್ನದ ಜೊತೆಗೆ ರುಚಿ? ಹಾಂ, ರುಚಿ ರೀ ಅದು. ಓಹೋ, ಅಂತೂ ಆಗಿನ ಊಟ ಸುಖ. ಹಾಂ, ಉಂಡೋರು ಈಗ 60 ವರ್ಷಕ್ಕೆ ಮಾಡಿದ್ರೆ ನಮಗೀಗ. ಹಾಂ, ಮತ್ತೆ ಇನ್ನೂ ಈಗ ಇದು ನೋಡ್ರಿ, ಈಗ ಆರೋಗ್ಯವಾಗಿದ್ದೀರಿ. ಯಾ ಏನು ಮೊನ್ನೆ ಒಂದು ಇದನ್ನು ನಮ್ದೆಲ್ಲ ಒಂದು ಡ್ರಾಪ್ ಆಗಿತ್ತು ಅದು 5 ವರ್ಷ. ನಮ್ಮ ಹೆಣ್ಮಕ್ಳದ್ದು ಅವ್ರ ಏಜ್ ಕಡಿಮೆ ಇದ್ದವ್ರೆ ಹೆಣದವ್ರೆ. ಅಲ್ಲಿ ಹೋಗಿ ಎಲ್ಲ ಬರ್ದು ಕೊಟ್ಟಿದ್ರು, ಎಲ್ಲ ಶುಗರು ಬಿ ಪಿ ಹಾರ್ಟ್ ಎಲ್ಲ ಚೆಕ್ ಮಾಡ್ಸ್ಕೊಂಬಂದು ಕೊಟ್ಟಿದ್ದು ಮತ್ತೆ ತುಂಬಿದ್ರು ಅದನ್ನ. ನೀವು ಅಷ್ಟು ಆರೋಗ್ಯವನ್ನು ಮೇಂಟೈನ್ ಮಾಡ್ರಿ, ಮಾಡಿರಿ. ಅದಕ್ಕೆಲ್ಲ ಕಾರಣ ಹಿಂದೆ ನೀವು ಊಟ ಹಿಂದದ್ರಿ. ನವಣಿ ಅನ್ನ ಈಗ ಇವು ಎಲ್ಲಿ ಬರ್ತಿದ್ರು? ಈಗ ರೇಷನ್ ಹಾಕಿ ಒಂದು ಗೊತ್ತಿದ್ದಿಲ್ಲ. ಆದ್ರೆ ಜೋಳದ ರೊಟ್ಟಿ, ನವಣಿ ಅನ್ನ, ಶಾವಿ ಅನ್ನ, ಬರಗ ಇಂಥವು ಮಾಡಿದ್ರೆ ಏನಿದ್ರೆ ಹಾಲಕ್ಕಂದೈತಿ ಒಡ ಮಜ್ಜಿ ಮೊಸರು ಬೇಸಿಕೊಂತಿದ್ದಾರೆ. ಈಗ ಇಲ್ಲಿ ಸೀಡ್ಸ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಹಾಂ, ಸೀಡ್ಸ್ ಪ್ಲಾಂಟ್ ಮಾಡೋದೇ ಜಾಸ್ತಿ ಇಲ್ಲಿ ಈ ಭಾಗದಲ್ಲಿ. ನಿಟ್ಟಾಲಿ ಸುತ್ತಮುತ್ತಲು ಕುಕ್ಕನೂರು ಸುತ್ತಮುತ್ತಲು ಎಲ್ಲ ಸೀಡ್ಸ್ ಏರಿಯಾ ಇದೆ. ಯಾಕೆ ಹೆಂಗೆ? ಒಂದು ಲಾಭ ಆಗುತ್ತಲ್ರಿ ಸರ್. ಹೋದ ವರ್ಷ ನಮ್ದು 7 ಲಕ್ಷ ರೂಪಾಯಿ ಬೀಜ ಆಗೈತ್ರಿ. 20 ಗುಂಟೆ ಆದ್ರೆ 10 ಗುಂಟೆ ಒಂದೊಂದು ಮೆಸಿನಾಗ 7 ಲಕ್ಷ ರೂಪಾಯಿ ಬೀಜ ಆಗೈತ್ರಿ. 8 ಲಕ್ಷ ಖರ್ಚು ತೆಗೆದ್ರೆ 5 ಲಕ್ಷ ಪ್ರಾಫಿಟ್ ಐತ್ರಿ. ಉಳಿತದೆ? ಎಷ್ಟು ಅವಧಿಯಲ್ಲಿ ಇಷ್ಟು ರೊಕ್ಕ ದುಡಿ ಉಳಿತದೆ? ಒಟ್ಟು ಇದು 6-7 ತಿಂಗಳು ಪೀಕ್ ರೀ ಅದು. ಒಂದು 5 ಲಕ್ಷ ಉಳಿತದೆ. 20 ಗುಂಟೆ ಹೊಲ ಅಷ್ಟೇ, ಭಾಳ ಇಲ್ಲರಿ. 10 ಕುರಿಗೆ ಹಾಕಿದ್ರು ಹೊರಪಿಕ್ ಹಾಕಿದ್ರೆ ಅಷ್ಟು ನೀರು ಕಮ್ಮಿ ಬಳಕೆ, ನೀರು ಡ್ರಿಪ್ ನೀರು ರೀ, ಔಷಧಿ ಕಡಿಮೆ. ಒಂದು 8 ಹಾಕಿ ಹೊಡೆದು ಬಿಟ್ರೆ ಹೊಲ ಒಂದು ಮೆಸ್ ಆಗಿ ಹೋಗ್ತದೆ. ಅದು ಲೇಬರ್ದ ಒಂದಷ್ಟು ಖರ್ಚು ಬರ್ತದೆ. ಒಟ್ಟು ಎಲ್ಲ ಕೂಡ ನಾವು ಒಟ್ಟು 1 ಲಕ್ಷ ರೂಪಾಯಿ ತೆಗಿತೀವಿ. ಅದು ಒಂದು ಪ್ಲಾಟಿಗೆ ಗುಂಟಿಗೆ ಖರ್ಚು ರೀ. ಒಂದು ಖರ್ಚು 1 ಲಕ್ಷ ರೀ ಒಂದು ಪ್ಲಾಟಿಗೆ ಬರ್ತದೆ. ಮೆಸ್ ಹಾಕಕ್ಕ, ಡ್ರಿಪ್ ಹಾಕೋದು, ಔಷಧ ಹೊಡಿಯಕ್ಕೆ, ಲೇಬರ್ಗೆ ಚಾರ್ಜ್ ರೀ. ಒಟ್ಟು 1 ಲಕ್ಷ ರೂಪಾಯಿ ಹೋಗುತ್ತೆ. ಒಂದು 3 ಲಕ್ಷನೂ ಆಗ್ಬೋದು, 4 ಲಕ್ಷನೂ ಆಗ್ಬೋದು ರೀ. ಆ ಮೆಸ್ ಮತ್ತೆ ಚೇಂಜ್ ಮಾಡ್ಬೇಕಾ ನೀವು? ಇಲ್ರಿ, ಮತ್ತೆ ಕಿತ್ತು ಬೇರೆ ಕಡೆ ಮಾಡ್ಕೊಂತೀರಿ ಅದನ್ನ. ಹಂಗೆ ಮತ್ತೆ ಬೇರೆ ಜಾಗ ಅಂದ್ರೆ? ಅಂದ್ರೆ ಒಂದ್ ಕಡೆ ಆಗಿದ್ದು ಮತ್ತೆ ಕಂಟಿನ್ಯೂ ಮಾಡಲ್ವಲ್ಲ ಅಂದ್ರೆ? ಮಾಡಲ್ರಿ. ಈಗ ಮೊದಲ ಇಲ್ಲೇ ಕೆಬ್ಬನ್ ಮೆಸ್ ಮಾಡಿಸಿ ಕೊಟ್ಟಿದ್ರೆ ಅವ್ರು ಸರ್, ಅವು ಏನು ಮಾಡ್ಬಿಡ್ತಾವೆ ರೀ, ಮಾಡಿ ಜಾಗದಾಗ ಮಾಡಿದಾಗ ರೋಗ ಬಂದ್ಬಿಡುತ್ತೆ ಅದಕ್ಕೆ. ಓಹೋ, ಹಂಗಾಗಿ ಅದು ಈ ಬೆಳೆ ಮುಟ್ಟ್ರಿ ಅಂತ ಬಂದ್ಬಿಡುತ್ತೆ ಅದು ವೈರಸ್. ಮಾಡಿ ಜಾಗದಾಗ ಮಾಡಬಾರ್ದ್ರಿ ಅದನ್ನ, ಜಾಗ ಬದ್ಲಿನ ಮಾಡ್ಕೋಬೇಕು, ಕಿತ್ತು ಮತ್ತೆ ಒಂದ್ ಕಡೆ ಬಿಡ್ಕೋಬೇಕು ಅದನ್ನ. ಒಟ್ಟು ನೀವು ಸೀಡ್ಸ್ ಮಾಡೋದ್ರಲ್ಲಿ ಲಾಭ ಜಾಸ್ತಿ ಇದೆ. ಹ್ಞೂ ರೀ, ಕೈ ತುಂಬ ಕಾಸು ಬರ್ತದೆ, ಜೀವನ ಚೆನ್ನಾಗಿ ನಡೀತದೆ. ಜೀವನ ಚೆನ್ನಾಗಿ ನಡೀತದೆ, ರೊಕ್ಕ ಮಕ್ಕಳು ಉಳ್ಸಾಕ. ಯಾವ ರೊಕ್ಕ ಬೇಕಪ್ಪ ಈಗ ಸಾರು ಹಾಕ್ಬೇಕಂದ್ರೆ ಹಾಕಕ್ಕೆ ಅನ್ಕೋ, ಅಂತ ಬ್ಯಾಂಕ್ನಾಗ ಇರ್ತವ್ರೆ ಮತ್ತೆ ಅವ್ರ ಅಕೌಂಟಿಗೆ ಹಾಕ್ಬಿಡ್ತದೆ. ಸರಿ, ಈ ಸೀಡ್ಸ್ ಮಾಡೋದಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ನೀವು? ಈಗ ಒಂದು 20 ವರ್ಷ ಅದು ನೋಡ್ರಿ, ಇದೇ ಮಾಡ್ತಾ ಇದ್ದೀರಿ? ಅದನ್ನ ಮಾಡ್ತೀವಿ ರೀ. ಸರಿ, ಈಗ ಈ ಸೀಡ್ಸ್ ಮಾಡೋದಕ್ಕೆ ಯಾವ ರೀತಿ ನೀವು ಅಂದರೆ ಆರಂಭಿಸ್ತೀರಿ? ಅಂದರೆ ಈಗ ಕಂಪ್ನಿಯವ್ರ ಜೊತೆ ನೀವು ಯಾವ ರೀತಿ ಒಪ್ಪಂದ ಮಾಡ್ಕೊಳ್ತೀರಿ? ನಿಮ್ಮ ಅವ್ರ ನಡುವೆ ಏನೇನು ಕಂಡೀಷನ್ಸ್ ಇರ್ತವೆ? ಈಗ ಅದು ಎಷ್ಟು ರೇಟ್ ಅಂತ ಫಿಕ್ಸ್ ಇರ್ತಾರೆ ಅವ್ರದ್ದು. ಐದು ವರ್ಷ ಸಾವಿರ ಆರು ಸಾವಿರ ಕೆ ಜಿಗೆ. ಅದು ಹೆಂಗ್ರಿ, 98 ಪ್ಯೂರಿಟಿ ಬರ್ಬೇಕ್ರಿ, ಅದು 98 ಬರ್ಬೇಕ್ರಿ, 100 98 99 ಬಂದ್ರೆ ಅಷ್ಟು ಬರಬೇಕು, ಅಷ್ಟು ಬಂದ್ರೆ ಬೀಜ ಪಾಸ್ ರೀ ಅವು. ಓಹೋ, ಹಂಗೇನಾದ್ರೂ ಏರುಪೇರು ಆದರೆ ಬೀಜ ಹೊಳೆ ವಾಪಸ್ ಕೊಟ್ಬಿಡ್ತಾರೆ ಅವರು. ಹೌದಾ, 200 ರೊಕ್ಕ ಕೊಡ್ಬಲ್ರಿ ಅವರು. ಅಷ್ಟು ಮಾಡಿದ್ದು ಲಾಸ್? ಹಾಂ, ಲಾಸ್ ರೀ ಅದು. ಓಹೋ, ಹಾಗಾಗಿ ತುಂಬ ಜಾಗ್ರತೆಯಿಂದ ಮಾಡ್ಬೇಕು ನೀವು. ಭಾರಿ ಅದು ಹಣ್ಣು ಹರಿ ಮುಂದ್ರಿ, ಎಲ್ಲ ದಾರ ಒಂದು ದಾರದ ನೋಡ್ಕೊಂಡು ಹಣ್ಣು ಹರ್ಕೊಂತೀವಿ, ಒಂದು ದಾರ ಕಟ್ತೀವಿ, ಒಂದು ಪೌಡರ್ ಕೊಟ್ಟರಿ, ಅದಕ್ಕೆ ದಾರ ಹಾಕ್ತೀವಿ, ಆ ದಾರ ನೋಡೇ ಕಿತ್ಕೋಬೇಕ್ರಿ. ನನ್ನ ಚೆಕ್ ಮಾಡಿಸಿ ಒಳ್ಳಮಳ ಸ್ವಲ್ಪ ಬಿಟ್ಟದ್ದು ದಾರದಾಗಿರ್ತೀವಿ ಮೊದಲ ಒಳ್ಳೆ ಹಣ್ಣು ಬಿಡಿಸುವಾಗೂ ಅದನ್ನು ನೋಡಿ ಒಂದೊಂದು ದಾರದಿದ್ದು ಹರ್ಕೋಬೇಕ್ರಿ ಅದನ್ನ. ಹೌದಾ, ಹ್ಞೂ ರೀ. ದಾರ ಯಾಕೆ ಕಟ್ಟಿರ್ತೀರಿ? ಅದು ಗುರ್ತಕ್ರಿ, ಕ್ರಾಸ್ ಆಗೈತೆ ಅಂತೇಳಿ. ಕ್ರಾಸ್ ಆಗಿರೋದು ಅದು ಅಂತ. ದಾರ ಇಲ್ಲದ ಹಣ್ಣು ಕ್ರಾಸ್ ರೀ ಅದು. ಓಹೋ, ಇದು ಕ್ರಾಸ್ ಇಲ್ಲದ್ದು ಹಣ್ಣು ಕ್ರಾಸ್ ರೀ ಅದು. ಕ್ರಾಸ್ ಆಗಿರೋದಲ್ರಿ ಅದು. ಕ್ರಾಸ್ ಆಗಿ ಹರಿದಾಗಿ ಬಿಡ್ತೀರಿ ಹರ್ಚ, ಅದು ವೇಸ್ಟ್. ಅದು ವೇಸ್ಟ್ ಕೊಟ್ಟು ಹೊರಗೆ ಹೋಗಿ ಬಿಡ್ತೀರಿ. ದಾರ ಆಗಿರೋದು ಕ್ರಾಸ್ ಆಗಿರೋದು? ಹಾಂ, ಕ್ರಾಸ್ ಆಗುತ್ತೆ. ಹ್ಞೂ ಹ್ಞೂ. ಸೊ ಹಿಂಗಾಗಿ ಇದನ್ನೆಲ್ಲ ತುಂಬ ಜಾಗ್ರತೆಯಿಂದ ನೋಡಿ ಭಾಳ ಬೇಕ್ರಿ. ಜರ್ಮಿಷನ್ ನೋಟ್ ಕಡಿಮೆ ಆದ್ರೆ ನಡೀತೈತ್ರಿ, ಒಳ್ಳೆ ಹಾಕಿ ತೊಗೋಬೋದು ಅವ್ರು ಜರ್ಮಿಷನ್. ಪ್ಯೂರಿಟಿ ಆಗ ಈಗ ಒಂದು ಹಾಲಿನಾಗ ಒಂದು ಕೊಡದಾಗ ಹಾಲಿನ ಒಂದು ಹುಳಿ ಹಾಕಿದ್ರೆ ಹೆಂಗಾಗತ್ತೆ, ಅದು ಕೆಟ್ಟ ಹೋಗ್ತವೆ. ಒಳ್ಳೆ ಅವ್ರ ಕಂಪ್ನಿ ಯಾರನ್ನು ರೈತರೇ ಕೊಡ್ಬೇಕ್ರಿ, ಅವ್ರ ಬೀಜ ಅವ್ರು ಒಳ್ಳೆ ಕಾಮರ್ಷಿಯಲಿಗೆ ಹೋಗ್ಕವ್ರಿ ಅವ್ರು. ಮತ್ತೀಗ ಅವ್ರು ಬಂತಂದ್ರೆ ಅವ್ರ ದಂಡ ಕಟ್ಟಬೇಕಾದ್ರೆ ಏನಿದೆ ಅಂತಂದ್ರೆ ಕಂಪ್ನಿಯ ಮ್ಯಾಗ ಕೇಸ್ ಮಾಡಿಬಿಡ್ತಾರೆ ರೈತರು ಒಳ್ಳೆ. ಅದಕ್ಕಂತ ಜಾಗೃತಿಯಿಂದ ಮಾಡ್ತೀವಿ. ಒಟ್ಟು ಒಂದು ವರ್ಷ ನಮ್ಮ ಬೀಜ ರಿಜೆಕ್ಟ್ ಆಗಿ ಬಂದಿಲ್ಲ ನೋಡ್ರಿ, ಯಾವ ಬಂದಿಲ್ಲ, ಬಂದಿಲ್ಲ, ಒಟ್ಟು ಬಂದಿಲ್ಲ. 20 ವರ್ಷದ ಅನುಭವ, ಒಮ್ಮೆ ಒಂದು ಬೀಜ ಫೇಲ್ ಆಗಿತ್ತು ಅಂತ ಬಂದಿಲ್ಲ ನೋಡ್ರಿ, ಪ್ಯೂರಿಟಿ ಹೋಯ್ತು ಅಂತೇಳಿ. ಅಷ್ಟು ಕಂಡೀಷನ್ನ ಮಾಡ್ತೀವಿ ರೀ. ವರ್ಷ ನಿಮಗೆ ಎರಡು ಬಾರಿ ಮಾಡ್ತೀರಾ? ಈಗ ಮೂರು ಮಾಡ್ತೀವಿ ರೀ, ಒಂದು ಇರೋದು ಎರಡು ಚೂರು ಈಗ, ಮತ್ತೆ ಇನ್ನೊಂದು 15 ಒಂದು ತಿಂಗಳು ಡಿಫ್ರೆನ್ಸ್. ಈಗ ಒಂದು ತಿಂಗಳು ಹೆಚ್ಚಿ ಮುಂದೆ ಒಂದು ತಿಂಗಳಿಗೆ ಬಂದ್ರೆ, ಹಿಂಗೆ ಮೂರು ಮಾಡಿದ್ರು ಒಂದೊಂದು ತಿಂಗಳು ಡಿಫ್ರೆನ್ಸ್ ಮಾಡಿ ಹೇಗೆ ಹೆಚ್ಕೊಂತೀವಿ ನಾವು. ಆ ಲೇಬರ್ ಇದಕ್ಕೆ ಬರ್ಬೇಕು, ಈ ಲೇಬರ್ ಅದಕ್ಕೆ ಹೋಗ್ಬೇಕು, ಹಿಂಗೆ ರೀ. ಒಟ್ಟು ಒಂದಿರ್ದು ಮೂರು ತಿಂಗಳು ಅದು ಕ್ರಾಸಿಂಗ್ ಬರ್ತದೆ. 28 ದಿನ 25 ದಿನ ಹಿಡಿದು ಒಂದು ತಿಂಗಳ ತನಕ ಕ್ರಾಸಿಂಗ್ ಇರೋದು. ಈ ಕ್ರಾಸಿಂಗ್ ಮಾಡೋ ವಿಧಾನ ಏನೇನು ಮಾಡ್ತೀರಿ? ಹೇಗೆ ನಾವು ಗಂಡು ಕೊಡ್ತೀರಿ ಅದನ್ನವರು, ಗಂಡು ಮಗ್ಗಿ ಹರ್ಕೊಂತೀವಿ ರೀ. ಇನ್ನು ಮಗ್ಗಿ ಇದ್ದಾಗ ರೀ ಮಗ್ಗಿ ಹರ್ಕಂದು ಅದನ್ನ ಸೋಸಿ, ಅದ್ರ ಬೀಜ ಇರ್ತಾವ್ರಿ ಸಣ್ಣ ನೋಡ್ರಿ ನೀವು, ಆ ಬೀಜ ಸೋಸಿ ಲೈಟಿಗೆ ಪೇಪರ್ ಹಾಕಿ ಹೀಟ್ ಸುಲಿದು ಹೀಟ್ ಮಾಡಿಬಿಡ್ತೀರಿ. ಅದನ್ನ ಮುಂಜಾನೆ ದನಸಿನಾಗ ಎದ್ದು ಅದನ್ನ ಒಂದು ಬೆಳೆ ಅರಿಬ್ಯಾಗ ಖಾಲಿ ಒಂದು ವಾಟ ಹಿಡ್ಕೊಂತಾರೆ, ಹಿಂಗೆ ಅಡಿಗೆಡ್ಸ್ಬಿಡ್ತೀವಿ. ಅದನ್ನ ಪೌಡ್ರ ಅದು ಒಂದು ಖಾಲಿ ವಾಟದ ಬರ್ತಾರೆ ಅದು. ಅದನ್ನು ಅವ್ರು ರಿಂಗ್ ಇರ್ತಾವ್ರಿ, ಅವ್ರಿಗೆ ಇಟ್ಟಿಟ್ಟ ರಿಂಗ್ ಇರ್ತಾವೆ, ಅವ್ನು ತುಂಬ ತುಂಬ ಕೊಡ್ತಾರೆ. ಅವರು ಅದು ಈ ಸಿಗ್ಮಕ್ರೆ ಮುಟ್ಸೋದು ದಾರ ಹಾಕೊಂಡ್ಬಿಡ್ತಾರೆ. ಓಹೋ, ಅದ ಕ್ರಾಸ್ ರೀ. ಓ, ಅದು ಕ್ರಾಸಿಂಗ್ ಆಗಿದೆ ಅಂತ. ಇದೆಲ್ಲದನ್ನು ಸಹಿತ ಲೇಬರೇ ಮಾಡ್ತಾರೆ? ಪೌಡರ್ ನಾವು ಮಾಡಿಕೊಡ್ತೀವಿ. ಪೌಡರ್ ನೀವು ಮಾಡ್ಕೊ? ನಾವು ಮಾಡಿಕೊಡ್ತೀವಿ. ದಾರ ನಾವೆಲ್ಲ ದಾರ ಕಟ್ ಮಾಡಿಕೊಡ್ತೀವಿ. ಒಂದು ಏನು ಇರ್ತದೆ ದಾರ ನಾವೆಲ್ಲ ಲಡಿ ಲಡಿ ಗಂಟಲೆ ರೀ, ಒಂದೊಂದು ಲಡಿ ಹಿಂಗೆ ಇಟ್ಕೊಂಡು ಅವ್ರು ಒಂದೊಂದು ದಾರ ಒಂದು ಪೌಡರ್ ಕೊಟ್ಟಿಲ್ಲ ಅದು ಕೊಡಮೂಲ ಹಾಕಿಕೊಂಡ್ಬಿಡ್ತಾರೆ ಅವ್ರು, ಲೇಬರ್ ಮಾಡೋದ್ರಿ ಕೊಟ್ಟೆ. ಸೊ ಲೇಬರ್ಸು ಇಲ್ಲಿ ಸಕಾಲಕ್ಕೆ ಸಿಗ್ತಾರ ಎಲ್ಲ? ನಮ್ಗೆ ಅಂಕಾರ ಸಿಗ್ತಾರೆ, ನಿಮ್ಮೂರಲ್ಲೇ ನಮ್ಮೂರಲ್ಲೇ ಸಿಗ್ತಾರೆ. ಒಬ್ಬೊಬ್ರು ಸ್ಥಳದಿಂದ ತರಿಸ್ತಾರೆ ಆಟೋ ಅಂದ ಮ್ಯಾಗ, ನಮಗಂಕರ ಇಲ್ಲೇ ಬರ್ತಾರೆ ನಮ್ಗೆ. ಈಗ ಸೀಡ್ಸ್ ಮಾಡೋದ್ರಿಂದ ಇಲ್ಲಿನ ಜನರಿಗೆ ಉದ್ಯೋಗ ಜಾಸ್ತಿ ಸಿಕ್ಕಿದೆ. ಉದ್ಯೋಗ ಮತ್ತೆ ಅವಾಗ ಉದ್ಯೋಗರಿಗೆ ಅವ್ರಿಗೆ, ಮತ್ತೀಗ ಅದು ಇರ್ಲಿಕ್ಕಂದ್ರೆ ಇನ್ನೇನು 3 ತಿಂಗಳು 4 ತಿಂಗಳು ಸೀಜನ್ ನಡೀತಿದ್ರೆ ಅವ್ರಿಗೆ ಬರೀ ಮೆಣಸಿನ ಪ್ಲಾಟ್ನಾಗ ರೀ. ಅದ ಉದ್ಯೋಗ ಮಂತ್ರ ಹೋದ ವರ್ಷ 2.5 ವರ್ಷ ಕೊಟ್ಟಿದ್ರು ಪಗಾರ ದಿನಕ್ಕೆ 250 ರೂಪಾಯಿ. ಈ ವರ್ಷ ಏನೈತೆ ನೋಡ್ಬೇಕು. ಈಗ ಹೆಸರು ಬುಡ್ಡಿ ಬಿಡ್ಸಕ್ಕೆ 300 ಕೊಡಕತ್ತೀವಿ ಈಗ ಕೂಲಿ. ಹ್ಞೂ ರೀ, ಈ ಸಲ ಏನು ಹೆಚ್ಚು ಮಾಡ್ತಾರೆ ಏನು ನೋಡ್ಬೇಕ್ರಿ. 300 ಆದ್ರೆ ಕೊಡಬೇಕ್ರಿ, ಮತ್ತೆ ಇಲ್ಲ ಲೇಬರ್ ಬೇಕಂದ್ರೆ ಮತ್ತೆ ಹೆಚ್ಚು ಕೊಟ್ಟಲ್ಲಿ ಹೋಗ್ಬಿಡ್ತಾರೆ. ಈಗ ನೀವು ಟೊಮಾಟೊ ಸೀಡ್ಸ್ ಮಾಡಿಸ್ತಿದ್ರಲ್ಲ? ಹ್ಞೂ ರೀ. ಟೊಮಾಟೊದಲ್ಲಿ ನೀವು ಸೀಡ್ಸ್ ಮಾಡುವಾಗ ಬೆಳೀತಾರಲ್ವಾ, ಅದಕ್ಕೆ ಏನಾದರೂ ರೋಗ ರುಜಿನಗಳು ಬರ್ತಾ ಇರ್ತವೆ? ಬರ್ತವೆ, ವೈರಸ್ ಬರ್ತವೆ, ಬರ್ತಾ ಇರ್ತದೆ. ಅದಕ್ಕೆ ಔಷಧ ಹೊಡಿಬೇಕ್ರಿ ಮಾಡೋದು. ಅವ್ರ ಕಂಪ್ನಿಯವ್ರು ಬರ್ತಾರೆ ನೋಡ್ತಿರ್ತಾರೆ ಇಂಥ ಔಷಧ ಹೊಡ್ರಿ ಅಂತಾರೆ. ಅದ್ರಾಗ ಒಂದು ವೈರಸ್ ಅಂತ ಬಂದ್ಬಿಡ್ತೆ ಅಂದ್ರೆ ರೀ, ಅದು ಬಂತ ಕಂಟ್ರೋಲ್ ಆಗೋದೇ ಇಲ್ಲರಿ ಅವು ಟೊಮಟೋದಲ್ಲಿ ಒಟ್ಟಾಗಲ್ರಿ. ಮತ್ತೆ ಹೆಂಗೆ ನೀವು ಹೋದ್ರೆ ಹೋಗ್ಬಿಡ್ತೀರಿ ಅದು ಊರ? ಓ, ಈಗಂಕರ ಈಗ ಬರೋಲ್ಲ, ಮೊದಲು ಬರ್ತಿತ್ತು ಅದು. ಮ್ಯಾಗಿಂದ ಕರಗ ಬಿದ್ದು ಬಿಡಿದ್ರಿ ಅದು ಗಿಡಕ್ಕನ. ಓಹೋ, ಮುಂದೆ ಚಿಗರ ಬರೋದಲ್ರಿ ಅದು. ಕ್ರಾಸ್ ಮಾಡಿದ್ರು ಮ್ಯಾಗಿಂದ ಬಿತ್ತಂಬ ಕರಗಾಗಿ ಗಿಡ ಅಲ್ಲೇ ಇದಾಗ್ಬಿಡುದು. ಈಗಿಲ್ಲರಿ ಆ ರೋಗ, ಈಗಿಲ್ಲ, ಈಗ ಒಟ್ಟ ಬರೋದಲ್ರಿ, ಈಗ ಬರೋದಿಲ್ಲ ಟೊಮಾಟಿಗೆ ಆ ರೋಗ. ಕಲ್ಲಂಗಡಿಗೆ ಅಲ್ರಿ, ಮೊದಲು ಕಲ್ಲಂಗಡಿಗೆ ಇದು ಬರ್ತದೆ ವೈರಸ್ ಬರ್ತಿತ್ತು ಅದು, ಈಗ ಅದು ಬರೋದಲ್ರಿ. ಈಗ ಈಗೇನು ಕಲ್ಲಂಗಡಿಗೆ ವೈರಸ್ ಕಮ್ಮಿ ಆಗಿದೆ? ಕಡಿಮೆ ಆಗುತ್ತೆ ಈಗ. ಸ್ವಲ್ಪ ಮೆಣಸಿನ್ಕಾಯಿಗೆ ಇಲ್ರಿ, ಒಂದೊಂದು ಬರ್ತಾರೆ ಹೊಸನೆಲ್ಲ ಆದ್ರೆ ಬರೋದಲ್ರಿ. ಮಾಡಿದ್ರೆ ಅಂದ್ರೆ ಅದು ಬಿಳೆ ಮುಟ್ರೆ ಅಂತ ಬಂದ್ಬಿಡ್ತಾರೆ ಅದು. ಹೌದಾ, ಬಿಳೆ ಮುಟ್ರೆ ಅಂತ ವೈರಸ್ ರೀ ಅದು. ಅದು ಬಂತಂದ್ರೆ ಏನು ಮಾಡಿದ್ರೆ, ಈಗ ನೀವು ಒಂದು ಕಡೆ ಪ್ಲಾಟ್ ಮಾಡಿರ್ತೀರಿ, ಹ್ಞೂ ರೀ, ಮತ್ತೆ ಚೇಂಜ್ ಮಾಡ್ತೀರಿ, ಹ್ಞೂ ರೀ, ಮತ್ತೆ ಯಾವಾಗ ನೀವು ಮಾಡಿದ ಜಾಗಕ್ಕೆ ಬರಬೇಕು? ಒಂದು ವರ್ಷ ಬಿಟ್ಟರೆ 2 ವರ್ಷ ಏನು ಸಮಸ್ಯೆ ಏನಾಗಲ್ಲ ರೀ. ಬದ್ಲಿ ಪೀಕ್ ಹಾಕಂದ್ರೆ ಬೇರೆ ಹಾಕೋತೀವ್ರಿ ಅದು ಯಾಕಂದ್ರೆ ಮತ್ತೆ ಮುಂದುವರ್ಸೋದು ಮಾಡ್ಬೋದು. ಹಾಂ ಹಾಂ, ಈಗ ಸೀಡ್ಸ್ ಮಾಡೋದ್ರಿಂದ ಔಷಧಿ ಆಮೇಲೆ ಈ ರಾಸಾಯನಿಕ ವಸ್ತುಗಳ ಬಳಕೆ ಜಾಸ್ತಿ ಆಗ್ತದೆ, ಅಲ್ಲಿ ಭೂಮಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತಾರ. ಹೌದಾ, ಈಗ ಬಿಡುಗಡೆ ಇಲ್ಲರಿ ಈಗ ಮತ್ತು ನಾವು ಮಾಡಬೇಕು. ಈಗ ಅವಕ್ಕೆ ಇವನ್ನ ಅವ್ನು ಔಷಧ ಹೊಡಿಲಿಕ್ಕಂದ್ರೆ ಪೀಕ್ ಬರ್ದಲ್ರಿ. ಮತ್ತೀಗ ನಾವು ಇನ್ನೂ ಒಂದು ಇದು ಮಾಡಕತ್ತೀವ್ರಿ, ಹೆಂಗಂದ್ರೆ ಹೋದ್ರಲಿಂದ ಡಿ ಎ ಪಿ ಇದ್ರ ಗೋಮೂತ್ರ ಹಾಕಿ ಒಂದು ಗಿಡ ಬಿಟ್ಟು ಇಷ್ಟು ದನಗಳು ಗೋಮೂತ್ರ ಗೋಮೂತ್ರ ಅದಕ್ಕೆ ಯಾರು ಹೋಗೋಣ ಬರೋದು ನೋಡ್ರಿ ಅದಕ್ಕೆ. ಓಹೋ, ಸೊ ಈಗ ಹಂಗೆ ಮಾಡ್ತಾ ಇದ್ರಿ? ಹ್ಞೂ, ಈಗ ಹಂಗೆ ಮಾಡ್ಕೈತೀನಿ ನೋಡ್ರಿ, ಹೋದ್ರಲಿಂದ ಮಾಡಕತ್ತೀನಿ. ಹ್ಞೂ ಹ್ಞೂ, ಸೊ ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆಯಾ? ಹಾಂ, ಒಳ್ಳೇದ. ಎಷ್ಟು ರೀ ಮಧ್ಯದ ಮೂರು ಬಂಡಲ್ ಹಾಕ್ಸಿದ್ದೀನಿ ರೀ, 100 110 ಇದು ಇರ್ತದೆ, ಅದಕ್ಕೆ ಹಾಕಿದ್ದಿಲ್ಲ. ಟೆಸ್ಟ್ ಮಾಡೋಕ್ಕೆ ಎಣ್ಣೆದ್ದು 180 ಅಂದ್ರೆ ಅದು ಪ್ಲಾಟ್ 8 ಗುಂಟೆದ್ದು. 8 ಗುಂಟೆದಾಗ ಅದು ನೋಡಿದ್ರೆ 15 ಕ್ರಾಸ್ ಮಾಡಿಸಿವಿ, 15 ಕ್ರಾಸ್ ಮಾಡಿಸಿವಿ, 14 ಮಂದಿ ಮಾಡ್ಯಾರ. 14 ಸಾಲದ್ದು 70 kg ಆತರಿ ಅದು ಬೀಜ. ಓಹೋ, ಇದು 60 kg ಆತ. 2 ಬಂಡಲ್ ದಾರ ಹೋಗಿದ್ದು 70 kg ಆತರಿ, 3 ಬಂಡಲ್ ಹೋಗಿದ್ದು 60 kg ಆತರಿ ಅದು. ಓಹೋ, ಅದಕ್ಕೆ ಅದು ಕಂಟೆಂಟ್ಸ್ ಅದ್ರಾಗ ಐತಪ್ಪ ಅನ್ನೋದು ನಮ್ಗೆ ಗೊತ್ತಾಗೈತೆ ರೀ. ಈಗ ಅದನ್ನೇ ಜಾಸ್ತಿ ಬಳಕೆ ಮಾಡ್ತೀವಿ ನಾವು. ಯಾವುದೇ ಅದ ರೀ ಹಾಕಿದ್ರೆ. ಹೈನುಗಾರಿಕೆ ಇದೆ ನಿಮ್ಮದು? ಹ್ಞೂ ರೀ. ಎಷ್ಟು ಆಕಳುಗಳಿದ್ದಾವೆ? ನಮ್ಮ ಒಟ್ಟು 5 ದೊಡ್ಡ ಹೋದವು ರೀ, 3 ಸಣ್ಣ ಹೋದವು ರೀ. ಈಗ 3 ಹಿಡ್ತಾವ ರೀ, 20 ಲೀಟರ್ ಹಾಕ್ತೇನೆ. ಒಪ್ಪತ್ತಿಗೆ 20 ಲೀಟರ್ ಹಾಕ್ತೇನೆ. ಒಂದು ಒತ್ತಿಗೆ 20 ಲೀಟರ್ ಹಾಕ್ತೇನೆ. ಅವು ಎರಡಿನ ಕಬ್ಬದವ್ರಿ, ಒಂದು 3 ಮನಕದ. ಮೂರೇ ದಿನಗಳಿಂದ 20 ಲೀಟರ್ ಹಾಲು ಕರೆಕ್ಟ್? 20 ಲೀಟರ್ ಆರಾಮ ಆಗ್ತಾನೆ ರೀ. ಓ, ಮುಂಜಾನೆ 20 ಜಾಮ. ಇದ್ರದ್ದು ಆದಾಯ ಹೇಗಿದೆ? ಚಲೋ ಐತ್ರಿ, ಎಲ್ಲದಕ್ಕೂ ಹಾಕಿ ಮಕ್ಕಳು ಬೇಕಂದ್ರೆ ದಡಗನ 10,000 ಹಾಕಕ್ ಬರ್ತಾ. ಇವು ಪೀಕ್ 6 ತಿಂಗಳಿಗೊಮ್ಮೆ ವರ್ಷಕ್ಕೊಂದು ಪೀಕ್ ರೀ ಇವು. ಅವು ನಮ್ಮ ಮನೆ ನೆಡ್ದು ಬಿಡ್ತವೆ ಮಕ್ಕಳಿಗೆ ಹಾಕಕ್ಕನ್ನು. ಯಾವ ಬಟ್ಟೆ ಬರೀ ಅನ್ನಲಿ, ಮನೆ ಖರ್ಚು ಅನ್ನಲಿ, ಓದ್ಬಿಡ್ತೀರಿ ಒಟ್ಟ ಕೆಲಸ. ಇದು ನಮ್ಮ ಮನೆತನ ಖರ್ಚು ಓದ್ಬಿಡ್ತಾವ ಇವು. ಮತ್ತು ಸಗಣಿ ಆಗತ್ತೆ, ಕರ್ಮರಿ ಆಗ್ತಾವು. ಸಗಣಿ ಗೊಬ್ಬರ ಆಗುತ್ತೆ. ಹ್ಞೂ ರೀ, ಮರಿ ಕರುಗಳು ಆಗ್ತಾವೆ. ಮತ್ತೆ ಬೋನಸ್ ಒಂದು ಬರ್ತಲ್ರಿ, ಇದು 5 ರೂಪಾಯಿ ಬೋನಸ್ ಒಂದು. ಅವಾಗ ಹಾಲಿನ ದರ ಏರ್ತೈತೆ. ಹ್ಞೂ ರೀ, ಏರ್ತದ್ರಿ. ಈಗ ಈ ದನಕರುಗಳು ಒಳ್ಳೆ ಹೆಚ್ಚು ಹಾಲು ಕೊಡಬೇಕು ಅನ್ನೋದಾದರೆ ಹಸುಗಳು ಏನು ಆಹಾರ ಪದ್ಧತಿ ನೀವು ಕೊಡ್ತಾ ಇದ್ದೀರಿ? ನೀವು ಫುಡ್ ಹಾಕ್ತೀವಿ ನಾವು, ಧಾರವಾಡ ಫುಡ್ ಅಂತ ಬರ್ತದೆ, ಅದನ್ನು ಹಾಕ್ತೀವಿ. ಮಿಂಡ ಮಿಸರ್ ಅಂತ ಬರ್ತದೆ, ಅದು ಅದನ್ನು ಹಾಕ್ತೀವಿ ರೀ, ಮೇಯ್ತೇವೆ ಅದಕ್ಕೆ. ಮತ್ತು ಇವು ಹೊಟ್ಟೆ ಹಾಕ್ತೀವಿ ರೀ, ಹುಲ್ಲು ಹಚ್ಚಿವಿ, ಹುಲ್ಲ ಒಂದೊತ್ತು ಹೊಲ್ಲು ಒಂದೊತ್ತು ಹೊಟ್ಟೆ ರೀ ಹಾಕ್ತೀವಿ. ಎರಡೊತ್ತು ಫುಡ್ ಇಡ್ತೀವಿ ರೀ, ಮುಂಜಾನೆ ಹಿಂಡ್ಕೊಂಡು ಮುಂದೆ ಮೊದಲು ಸಾಯಂಕಾಲ ಹಿಂಡ್ಕೊಂಡು ಫುಡ್ ಹಾಕ್ತೀವಿ. ಇಷ್ಟೆಲ್ಲ ನೋಡ್ಕೋಬೇಕಂದ್ರೆ ಮನೆಯಲ್ಲಿ ಜನ ಇರಬೇಕು. ಯಾರ್ಯಾರು ಮಾಡ್ತೀರಿ ಕೆಲಸ ಇವೆಲ್ಲ? ನಾನೇ ಕಡಿಮೆ ರೀ, ನಾವು ಇಂಥವೇನು ಶಿರ್ಸಿನ ಎಣ್ಣೆ ಹಿಡಿದು ಇಂಥ ಮೈ ತೊಳೆದು ಮಾಡ್ತೀವಿ. ನಮ್ಮ ಹೆಣ್ಮಕ್ಳು ಮಾಡ್ತಾರೆ ರೀ, ಎಲ್ಲ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ. ಈ ಸಗಣಿ ಬೆಳೆದವ್ರ ಮೇವು ಹೊತ್ತಾಕೋದು ಅವರ. ಓಹೋ, ಮಜಿ ಕೆಲಸ ಎಲ್ಲ ಅವ್ರಿಗೆ ಹಚ್ಚಿಬಿಟ್ರಿ ನೀವು? ಎಲ್ಲ ಅವ್ರ ಮಾಡ್ತಾರೆ. ನಾವು ಹಾಲು ಹಾಕೋದು, ಔಷಧ ಬಡಿದು, ಹಾಳು ಸಜ್ಜು ಮಾಡೋದು. ಇಷ್ಟು ಮೆಂಟಲ್ ಹಗ್ರ ಕೆಲಸ ನೀವು ಇಟ್ಕೊಂಡ್ರೆ ಮಜ್ಜಿ ಕೆಲಸ ಅವ್ರಿಗೆ ಕೊಟ್ಟರಲ್ಲ ಹೆಂಗೆ? ಅವ್ರು ಮಾಡ್ತಾರೆ ರೀ, ಮನೆ ಇಬ್ರು ಅಂದ್ರೆ ನಮ್ಗೆ ರೀ. ಹೌದು ರೀ, ಹ್ಞೂ ರೀ, ಕೆಲಸ ಅಂಕರ ನಮ್ಮ ಮನೆ ಅದಕ್ಕೆ ಹಚ್ಚೋದಿಲ್ಲ ಅಂದ್ರೆ ಸಗಣಿ ಹೊರಕ್ಕೆ ಹಚ್ಚಲ್ಲ, ಹಿಂದಕ್ಕೆ ಹಚ್ಚಲ್ಲ, ಹಿಂದಕ್ಕ ಬರ್ಬಿಡ್ರಿ ನಮ್ಮ. ಹೇಳಿ, ಈಗ ಮನೆಯಲ್ಲಿ ಈಗ ನೀವು ಇಷ್ಟೊಂದು ಕೆಲಸ ಇದೆ, ನೀವು ಸೀಡ್ಸು ಅದು ಮಾಡ್ತೀರಿ, ಹೈನುಗಾರಿಕೆ ಇದೆ, ಈ ಎಲ್ಲ ಕೆಲಸಗಳನ್ನು ಯಾರ್ಯಾರು ಮಾಡ್ತೀರಿ? ನಮ್ಮೆಂಡ್ರು ನಾವೇ ರೀ. ಹ್ಞೂ ಹ್ಞೂ, ಲೇಬರ್ ತೊಗೊಂಬಿಡ್ತೀವಿ ರೀ. ಇಂಥ ಲೇಬರ್ಸ್ ತೊಗೊಳ್ತೀರಿ? ಈಗ ಇಂಥವ್ ಕೆಲಸ ಇದ್ದಾಗ ಲೇಬರ್ ತೊಗೊಂತೀವಿ. ಈ ಹೈನ್ರ ಅಂಕರ ಅವ್ರಿಗೆ ಯಾವ ಲೇಬರ್ ನಿಲ್ಬಿಡ್ರಿ, ಅದು ಲೇಬರ್ ಇಟ್ಟು ಉಳಿದಿಲ್ಲ ಅದ್ರಾಗ. ಈಗ ಮನೆ ಯಾರ ಮಾಡ್ಕೊಂತೀವಿ ಅದನ್ನ, ಮೂರು ಮಂದಿ. ಇಬ್ರು ಹೆಂಡ್ರು ನಿಮಗೆ? ಹಾಂ, ಇಬ್ರು ಹೆಂಡ್ರು. ಹ್ಞೂ ಹ್ಞೂ, ಅಂದರೆ ಯಾಕಾಯ್ತು? ಮಕ್ಕಳಲ್ಲ ರೀ ಮೊದಲಕ್ಕಿಗೆ. ಹೌದಾ? ಒಳ್ಳೆ ಅವ್ರ ತಂಗಿನ ಮಾಡ್ಕೊಂಡಿದ್ರು. ಈ ಆಯ್ ಮಗ ಮಕ್ಕಳಾಗಿದ್ದಾರೆ? ಇಬ್ಬರು ಹೆಣ್ಮಕ್ಳು ಓದ್ತಾರೆ ಅಂತ ಏನಲ್ಲ ರೀ. ಇಬ್ಬರು ಹೆಣ್ಮಕ್ಳು ಓದ್ತಿರೋದು, ಎರಡನೇ ಹೆಂಡತಿ ಮಕ್ಕಳು ರೀ. ಹ್ಞೂ, ಸೊ ಈಗ ಮೊದಲನೇ ಹೆಂಡತಿಗೆ ಮಕ್ಕಳಾಗಿಲ್ಲ. ಇಲ್ಲ ರೀ, ಎಲ್ಲರೂ ಒಟ್ಟಿಗೆ ಇದ್ದೀರಿ. ಕುಡಿಯರಿ, ನಾವು ಅವ್ರು ಆಗ್ತಂಗೆ ಅರೇ. ಹಾಂ, ಬೇರೆಲ್ಲ ಏನಿಲ್ಲ, ಒಟ್ಟಿಗೆ ಮಾಡ್ತೀವಿ. ಹಾಂ ಹಾಂ, ಏನು ಪ್ರಾಬ್ಲಮ್ ಇಲ್ಲ ರೀ. ಯಾವ ನಮ್ಮದಕ್ಕೆ? ಹ್ಞೂ ಹ್ಞೂ, ಇಬ್ಬರು ಹೊಂದ್ಕಿದಾರೆ ರೀ. ಹೊಂದಿಕೆ ಮಾಡ್ಕೊಂಡು ಹೋಗ್ತಾರೆ. ಹಾಂ ಹಾಂ, ಅವ್ರದ್ದು ಯಾವ ಊರು? ತಳಕಲ್ ರೀ ಅವ್ರದ್ದು. ಸೊ ಈಗ ನಿಮ್ಮ ಮಕ್ಕಳಿಗೆ ಸಹಿತ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀರಿ. ಹ್ಞೂ, ಏನೇನು ಓದ್ತಾ ಇದ್ದಾರೆ ಮಕ್ಕಳು? ಮಗಳು ಒಬ್ಬಕ್ಕೆ BMS ಓದ್ತಾಳೆ ತುಮಕೂರಾದ್ರಿ, ಸಿದ್ದೇವ ಕಾಲೇಜಲ್ಲಿ. ಓಹೋ, ಒಬ್ಬಕ್ಕಿ ಇಲ್ಲೇ ಇದ್ರಾಗ ಓದ್ತಾಳೆ ರೀ, ಕೊಪ್ಪಳದಲ್ಲಿ. ಸೈನ್ಸ್ ಸೆಕೆಂಡ್ ಇಯರ್ ಸೈನ್ಸ್ ನೀಟ್ CET ಕೂಡ ತೊಗೊಂಡಾಗ ತೊಗೊಂಡಿದ್ದಾರೆ. ಹ್ಞೂ ರೀ. ಹಾಂ ಹಾಂ, ಅಂದರೆ ಈಗ ಒಬ್ಬರು ಇನ್ನು ಸ್ವಲ್ಪ ದಿನಗಳಲ್ಲಿ ಡಾಕ್ಟರ್ ಆಗ್ತಾರೆ. ಹಾಂ, ಈ ಕೇರಿಯಕ್ಕೆ ಹಾಕಾಡ್ರಿ ಇನ್ನೊಂದು BMS ರೀ. ಹ್ಞೂ ಹ್ಞೂ, ಗೌರ್ಮೆಂಟ್ ಸೀಟ್ ಆಗಿತ್ತು ರೀ. ಗೌರ್ಮೆಂಟ್ ಸೀಟ್ ಆಯಿತು. ಹ್ಞೂ ರೀ. ಹ್ಞೂ ಹ್ಞೂ, MBBS ಸಿಗಲಿಲ್ವಾ? ಸಿಗಲಿಲ್ಲ ರೀ, ಕೊಟ್ಟಂತ ಬರಲಿಲ್ಲ ರೀ. ಹ್ಞೂ ಹ್ಞೂ ಹ್ಞೂ, ಈಗ ಮಾಡ್ಬೋದು ಅನಿಸೈತೆ ನೋಡ್ಬೇಕು ರೀ. ಮಗನ ಈ ಸಲ ಆಗ್ಲಿಕ್ಕಂದ್ರೆ ಒಂದು ವರ್ಷ ಮತ್ತೆ ಒಂದು ವರ್ಷ ಅಲ್ಲೇ ನೀಟ್ ಕೋಚಿಂಗ್ ಬಿಡ್ತೀನಿ. ಒಂದು ಕೋಚಿಂಗ್ ಹಾಕ್ಬೇಕು, ಕೆಲವರೆಲ್ಲ ಹಾಗೆ ಮಾಡ್ತಾರಲ್ವಾ? ಅಲ್ರಿ, ನೋಡೋಣ ಈ ಸಲ ಆಗುತ್ತಂತಾರೆ ಅವ್ರು ಸರ್. ಅಚಾನಕ್ ಆಗ್ಲಿಕ್ಕ ಅಂದ್ರೆ ಮತ್ತೊಂದು ಲಾಂಗ್ ಟರ್ಮ್ ಬಿಟ್ಟು ಬಿಡ್ತೀನಿ ರೀ ಅಲ್ಲಿ. ಆಕಿನ ಮತ್ತೊಂದು ಲಕ್ಷ ಹೋಗೋ ಲಕ್ಷ ಆಕಿನ್ನಾರ ಈಕಿನ್ನ ಆಕಿಗಿನ್ನ ಫಾಸ್ಟ್ ಅದಾಡ್ರಿ. ಈಕೆ ಮಕ್ಕಳನ್ನ ಡಾಕ್ಟರ್ನೇ ಮಾಡ್ಬೇಕಂತ ಮಾಡ್ಬೇಕ್ರಿ ಮತ್ತೆ ಅದೇ ಆಸೆನಾ? ಇರುವ ಹೆಣ್ಮಕ್ಳು ಅದಾರೆ, ಅವ್ರ ಜೀವನ ಚೆನ್ನಾಗಿರುತ್ತ ಮುಂದ್ರಿ. ಹ್ಞೂ ಹ್ಞೂ, ನಾವು ಇಲ್ದಾನಿರ್ತೀವಿ, ಇದ್ದಾಗ ಕಲಿಸಿ ಒಂದು ಮೆಟ್ಟಿಗೆ ಹಚ್ಚಿಬಿಟ್ಟು ಅಂದ್ರೆ ಮಾಡಿ ಮುಂದೆ ಲಗ್ನ ಮಾಡಿಕೊಟ್ಟಿವಿ ಅಂದ್ರೆ ನಮ್ಮ ರೆಡ್ಡಿಯವ್ರ ಮಂದಿ ಅಂಕಾರ ಏನು ಕಣ್ಣೇನ ಸಿಗೋಲ್ರಿ ಈಗ. ಹೌದಾ? ಹ್ಞೂ ರೀ. ಅಷ್ಟು ಕಷ್ಟನೇ ಕಷ್ಟ. 5 ಕೂರಿಗೆ ಅಲ್ಲ, 10 ಕೂರಿಗೆ ಅದ ಬಂದ್ರೆ ಕಣ್ಣೇ ಸಿಗೋಲ್ಲ ನೋಡ್ರಿ, ಬರೀ ನೌಕರಿ ಕೇಳ್ತಾರೆ. ಓಹೋಹೋ. 10 ಕೂರಿಗೆ ಅದ ಬಂದ್ರೆ ಕಣ್ಣೇ ಇಲ್ಲ. ಹ್ಞೂ. ಬರೀ ನೌಕರಿ ನಾವು ಇಟ್ಟು ಮತ್ತೆ ಅವ್ರ ನೌಕರಿ ಆತಪ್ಪ ಆರಾಮ ಅವ್ರ ಜೀವನ ಆರಾಮ ಇರ್ತದೆ. ಹೆಣ್ಮಕ್ಳಿಗೂ ನೌಕರಿ ಇರಬೇಕಂತ ಹೇಳ್ತಾರೆ. ಕಳಿಸ್ತೀವಿ ಇಲ್ರಿ. ಇಲ್ಲಲ್ಲ, ಈಗ ಕಣ್ಣೇ ಸಿಗಲ್ಲ ಅಂತೀರಲ್ವ, ಗಂಡ್ಮಕ್ಳಿಗೆ ನೌಕರಿ ಇರ್ಬೇಕಂತ ಬಯಸ್ತಾರ? ನೌಕರಿ ಇದೆ ಇರ್ಬೇಕಂತ. ಗಂಡ್ ಮಕ್ಳಿಗೆ ನೌಕರಿ ಇದ್ರೆ ಮಾತ್ರ ಹೆಣ್ಣು ಕೊಡೋದು, ಇಲ್ಲದ್ರೆ ಕೊಡೋದಿಲ್ಲ. ಕೇಳ್ರಿ, ಎಷ್ಟೇ ಭೂಮಿ ಇರಲಿ, ಏನೇ ಭೂಮಿ ಇರ್ತಿರಲಿ, ನಮ್ಮೆಲ್ಲ ಅಲ್ಲಿ ಬದಾಮಿ ಇಲ್ಲಂದಲ್ರಿ, 5-5 ಕೂರಿಗೆಲ್ಲ ಕಬ್ಬು ಹಚ್ಚಾರ ಬೆಕ್ಕದಂಗ ಒಬ್ನದನ. ನಮ್ಮ ಹುಡುಗಿ ಕೇಳಕ್ ನಾವು ಕೊಡ್ಲಂದೇವ್ರಿ, ಎಲ್ಲಾರು ನೋಡು ಅಂತಾರ್ರಿ ಅವ್ರಿ. ಕನ್ಯಾನ ಸಿಗೋಲ್ರಿ. ಅಲ್ರಿ, ನೀವೊಬ್ರು ರೈತರು. ಹ್ಞೂ ರೀ. ಒಬ್ಬ ರೈತರಿಗೆ ಹೆಣ್ಣು ಕೊಡಲ್ಲ ಅಂತಿರಲ್ಲ ನೀವು. ಮತ್ತೆ ಅವ್ರು ಮಾಡ್ಕೋಬೇಕಲ್ರಿ, ಈಗ ಅವ್ರು ಈಗ ಕಲಿಸಿರ್ತೀವಿ ಈಗ ಅವ್ರು. ಅವ್ರಿಗೆ ಏನು ಹೊಲ ಮನೆಗೆ ಏನು ಮಾಡಕ್ಕೆ ಬರ್ತೇಳ್ರಿ ಅವ್ರಿಗೆ. ಊರ್ಕೊಂಡಿರ್ತಾರೆ ಈಗ ಅವರು. ಬೇಕಾದಾಗ ಐತೆ ಅಂದ್ರೆ ಭೂಮಿ ಐತೆ ಅಂದ್ರೆ ಒಂದಿಲ್ಲ ಒಂದಿನ ಹೊಲ ಹೋಗಕ್ಕೆ ಬೇಕು ಮಾಡಬೇಕ್ರಿ. ಮತ್ತೆ ಈಗ ಅದು ಅವ್ರಿಗೆ ಹೊಂದ್ಬೇಕಲ್ರಿ. ಮತ್ತೀಗ ಅವ್ರ ಮಕ್ಕಳು ಇದು ಬೇಕಲ್ರಿ ಈಗ ಒಪ್ಪಿಗೆ. ಹೌದು, ಒಳ್ಳೆಯದು ಕರ್ಕನಗೌಡವ್ರೆ. ಹ್ಞೂ ರೀ. ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ತಮ್ಮ ಕೃಷಿಯ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರಿ. ಸೀಡ್ಸ್ ಪ್ಲಾಂಟ್ಗಳನ್ನು ಮಾಡ್ತಾ ಇದ್ರಿ. ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಒಂದು ಸೀಡ್ಸ್ ಪ್ಲಾಂಟ್ ಸಿಸ್ಟಮ್ ಇದೆ, ಆರ್ಥಿಕವಾಗಿ ಭದ್ರತೆಯಿಂದ ಇರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ತಾವೀಗ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವಗಳನ್ನು ಕುರಿತು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ನಿಟ್ಟಾಲಿ ಗ್ರಾಮದ ಶ್ರೀ ಕರ್ಕನಗೌಡ ಎಂಬಾವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಒಪ್ಪಾರ್. ಇದೀಗ ರೈತರಿಗೆ ಸಲಹೆ ಡಾಕ್ಟರ್ ಪಿಆರ್ ಭಂಡಾರಿ ಪ್ರಸಾದ್ ಅವರಿಂದ. ಆತ್ಮೀಯ ರೈತ ಬಂದವರೇ, ನಾವೆಲ್ಲ ತಿಳಿದಿರಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚು ಹಣ್ಣು ಮತ್ತು ತರಕಾರಿಯ ಬೆಳೆಯತಕ್ಕಂತಹ ರೈತ ಬಾಂಧವರಿದ್ದಾರೆ. ಯಾರು ಹೆಚ್ಚಿನ ಒಂದು ತರಕಾರಿ ಇರ್ಬೋದು ಅಥವಾ ಎಣ್ಣೆಕಾಳು ಬೆಳೆಗಳಿರ್ಬೋದು ಅಥವಾ ಹಣ್ಣಿನ ಬೆಳೆಗಳನ್ನು ಬೆಳೀತಕ್ಕಂತಹ ಒಂದು ರೈತರಿಗೆ ಈ ಒಂದು ಜೇನು ಸಾಕಾಣಿಕೆ ಅಂತ ಹೇಳ್ತಕ್ಕಂಥದ್ದು ಒಂದು ವರ ಪ್ರದಾನ ಆಗಿದೆ. ಎಲ್ಲೆಲ್ಲಿ ಈ ಒಂದು ಜೇನು ಸಾಕಾಣಿಕೆ ಇರತಕ್ಕಂತಹ ತೋಟಗಳಿದೆ ಅಲ್ಲಿ ಒಂದು ಹೆಚ್ಚಿನ ಒಂದು ಪರಾಗಸ್ಪರ್ಶ ಒಂದು ಪ್ರಕ್ರಿಯೆ ಆಗುತ್ತೆ. ಆ ಪರಾಗಸ್ಪರ್ಶದ ಜೊತೆಗೆ ನಮ್ಮ ಬೆಳೆಯ ಇಳುವರಿ ಹಾಗೂ ಅದರ ಗುಣಮಟ್ಟ ಸಹ ಜಾಸ್ತಿ ಆಗುತ್ತೆ. ಈ ಒಂದು ಜೇನು ಕೃಷಿಯನ್ನು ಅಳವಡಿಸಿಕೊಂಡಿರತಕ್ಕಂತಹ ರೈತರು ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಈ ಒಂದು ಪರಾಗಸ್ಪರ್ಶದ ಒಂದು ಲಾಭದ ಜೊತೆಗೆ ಜೇನು ಹಾಗೂ ಅದರ ಉಪ ಉತ್ಪನ್ನಗಳನ್ನು ಸಹ ಪಡೆಯಬಹುದು. ಈ ದಿಸೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಜೇನು ಕೃಷಿಯನ್ನು ಹೆಚ್ಚು ವ್ಯಾಪಕವಾಗಿ ಒಂದು ಪ್ರಚಾರ ಮಾಡಲಿಕ್ಕೆ ಹಾಗೂ ಅದಕ್ಕೆ ಸೂಕ್ತವಾದಂತಹ ಒಂದು ತಂತ್ರಜ್ಞಾನವನ್ನು ನೀಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ. ಈ ಒಂದು ರೈತರನ್ನು ಮೊದಲು ಆಯ್ಕೆ ಮಾಡಿ ಅವರ ಮೂಲಕ ಈ ಒಂದು ಜೇನು ಕೃಷಿಯನ್ನು ಹೆಚ್ಚು ಪ್ರೋತ್ಸಾಹಗೊಳಿಸಲಿಕ್ಕೆ ಅಂತೇಳಿ ಕೊಪ್ಪಳ ಜಿಲ್ಲೆಯ ಒಂದು ಜೇನು ಕೃಷಿಕರ ಒಂದು ಸಂಘವನ್ನು ರಚನೆ ಮಾಡಲಿಕ್ಕೆ, ಅವರ ಒಂದು ಗುಂಪನ್ನು ರಚನೆ ಮಾಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಈಗ ಮುಂದೆ ಬಂದಿದೆ. ಯಾರು ಈ ಒಂದು ಜೇನು ಕೃಷಿಯಲ್ಲಿ ತೊಡಗಿಕೊಳ್ಳಲಿಕ್ಕೆ ಆಸಕ್ತಿ ಇರತಕ್ಕಂತಹ ರೈತರು ಹಾಗೂ ಈಗಾಗಲೇ ಜೇನು ಕೃಷಿಯಲ್ಲಿ ತೊಡಗಿಕೊಂಡಿರತಕ್ಕಂತಹ ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮ್ಮ ವಿವರಗಳನ್ನು ದಾಖಲೆ ಮಾಡಿದಲ್ಲಿ ಅಂತಹ ಒಂದು ರೈತರನ್ನು ಒಗ್ಗೂಡಿಸಿ ಅವರಿಗೆ ಸೂಕ್ತವಾದಂತಹ ಒಂದು ಮಾಹಿತಿಯನ್ನು ನೀಡಿ ಜೇನು ಕೃಷಿಕರ ಒಂದು ಸಂಘವನ್ನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುತ್ತೆ. ಅದರಿಂದ ರೈತ ಬಾಂಧವರು ತಾವಾಗಿ ಸ್ವಯಂ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ನನ್ನ ದೂರವಾಣಿ ಸಂಖ್ಯೆ ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ನನ್ನ ಹೆಸರು ಬದ್ರಿ ಪ್ರಸಾದ್ ಅಂತೇಳಿ, ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯಲ್ಲಿ ಕೀಟಶಾಸ್ತ್ರ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ಸಂಖ್ಯೆ 9909145705. ಈ ಒಂದು ಸಂಖ್ಯೆಗೆ ತಮ್ಮ ಹೆಸರು ಹಾಗೂ ವಿಳಾಸವನ್ನು ತಮ್ಮ ವಿವರಗಳನ್ನು ಒಂದು SMS ಮೂಲಕ ಕಳಿಸಿಕೊಟ್ಟಿದ್ದೇ ಆದಲ್ಲಿ ನಾವೇ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಸಂಘದ ಒಂದು ಸದಸ್ಯರನ್ನಾಗಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮಾಹಿತಿಯನ್ನು ರೈತ ಬಾಂಧವರು ಗಮನಿಸಿ ಇದರ ಒಂದು ಸೌಲಭ್ಯ ಅಥವಾ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ರೈತರಿಗೆ ಸಲಹೆಯನ್ನು ಕೇಳಿದಿರಿ ಡಾಕ್ಟರ್ ಪಿಆರ್ ಭಂಡಾರಿ ಪ್ರಸಾದ್ ಅವರಿಂದ. ಇದೀಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ. ಸೊಬಗಾವ ದೇವಿಯೊಳು ನಾ ಕಾಣಿ, ಈ ಪರಿಯ ಸೊಬಗಾವ ದೇವಿ